ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಪುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ. ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ದಿನನಿತ್ಯದ ಆಹಾರದಲ್ಲಿ ಸಜ್ಜೆ ಬಳಕೆಯ ಮಹತ್ವ ಮತ್ತು ದೇಹದ ಪೋಷಣೆಯಲ್ಲಿ ಅದರ ಪಾತ್ರ ಕುರಿತು ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಅವರೊಂದಿಗೆ ಸಂದರ್ಶನ ಕೇಳಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ. ದಿನನಿತ್ಯ ಆಹಾರದಲ್ಲಿ ಸಜ್ಜೆ ಬಳಕೆ ಮತ್ತು ದೇಹ ಪೋಷಣೆಯಲ್ಲಿ ಅವುಗಳ ಪಾತ್ರ ಕುರಿತು ಮಾಹಿತಿಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದಂತಹ ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಅವರು. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ಹೇಳಿ, ಸಜ್ಜೆ ಏನ್ ಅನ್ಸುತ್ತೆ ನಿಮಗೆ? ಇತ್ತೀಚೆಗೆ ರೈತರು ಸಜ್ಜೆಯನ್ನ ಜಾಸ್ತಿ ಬೆಳೀತಾ ಇದ್ದಾರಂತೀರಾ ಅಥವಾ ಹೇಗೆ, ಇನ್ನು ಕಡಿಮೆ ಆಗಿದೆ ಅಂತೀರಾ? ಕಿರುಧಾನ್ಯಗಳಲ್ಲಿ ಪ್ರಮುಖವಾಗಿ ಇದು ಪುರಾತನ ಬೆಳೆ ಸರ್. ಇದು ವಿಶೇಷವಾಗಿ ಸಜ್ಜೆಯನ್ನ ಬೆಳೆಯೋದ ರೈತರು ಅದು ಮೇವು ಬೆಳೆಯಾಗಿ, ಆಹಾರ ಬೆಳೆಯಕ್ಕಿಂತ ಮೇವು ಬೆಳೆಯಾಗಿ ಹೆಚ್ಚು ಬೆಳೀತಾ ಇದ್ದಾರೆ. ಬೇರೆ ದೇಶ ಹೋಲಿಕೆ ಮಾಡಿ ನೋಡಿದ್ರೆ ನಮ್ಮಲ್ಲೇನೆ ಅತಿ ಹೆಚ್ಚು ಬೆಳೆಯುವಂತ ದೇಶ ಆಗಿದೆ. ಅದ್ರ ಪ್ರಮುಖವಾಗಿ ಕರ್ನಾಟಕ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ನಮ್ಮ ಭಾಗಗಳಲ್ಲಿ ಹೆಚ್ಚು ಸಜ್ಜೆಯನ್ನ ಬೆಳಿತೀವಿ. ಆದ್ರೆ ಉಪಯೋಗಿಸುವಂತ ಒಂದು ಪ್ರಮಾಣ ಬಂದ್ರೆ ನಮ್ಮಲ್ಲಿ ಒಂದು ನಿಗದಿತ ಒಂದು ಹಬ್ಬ ಹರಿದಿನಗಳನ್ನು ಬಿಟ್ರೆ ಇದರ ಬಳಕೆ ಪ್ರಮಾಣ ಬಹಳ ಕಡಿಮೆ ಅಂತಾನೆ ಹೇಳ್ಬೋದು. ಹೆಚ್ಚಾಗಿ ಇದನ್ನ ಒಂದು ಮೇವು ಬೆಳೆಯಾಗಿನೇ ಹೆಚ್ಚಾಗಿ ಉಪಯೋಗಿಸಲ್ಪಡ್ತದೆ. ಹಿಂದೆ ಎಲ್ಲ ಸಜ್ಜೆಯನ್ನ ಬೆಳೀತಾ ಇದ್ರು, ಆದ್ರೆ ಅದನ್ನ ದಿನನಿತ್ಯ ಬಳಸ್ತಾ ಇದ್ರು ಅಂತ ಹೇಳಿ ನಾವು ಕೇಳಿದೀವಿ. ಹಿಂದಿನ ದಿನಮಾನ ಮತ್ತು ಈಗಿನ ದಿನಮಾನದಲ್ಲಿ ಬಳಕೆ ಬಗ್ಗೆ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಪ್ರಮುಖವಾಗಿ ಸಜ್ಜೆ ಅಂತ ಬಂದಾಗ ನಮ್ಮ ಕರ್ನಾಟಕದ ಭಾಗದಲ್ಲಿ ಆದ್ರೆ ಇದನ್ನ ರೊಟ್ಟಿ ಮಾಡ್ಲಿಕ್ಕೆ ಬಹಳ ಬಳಸ್ತಾರೆ. ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಇದನ್ನ ಕಿಚಡಿ ರೂಪದಲ್ಲಿ ಉಪಯೋಗಿಸ್ತಾರೆ. ನಮ್ಮಲ್ಲಿ ಅತಿ ಹೆಚ್ಚಾಗಿ ಅಂತಂದ್ರೆ ನಮ್ಮಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಸಂಕ್ರಮಣ ಹಬ್ಬ ಆಗಿರ್ಬೋದು, ರೊಟ್ಟಿ ಹಬ್ಬ ಆಗಿರ್ಬೋದು, ಅಥವಾ ಬೇರೆ ಒಂದು ಹಬ್ಬಗಳಲ್ಲಿ ರೊಟ್ಟಿ ರೂಪದಲ್ಲಿ ಬಹಳ ಹೆಚ್ಚು ಉಪಯೋಗಿಸ್ತಾರೆ. ಇನ್ನಿತರವಾಗಿ ಯೂಸ್ ಆಗಿತ್ತಂದ್ರೆ ಇದನ್ನ ಒಂದು ಉಂಡೆ ಆಗಿರ್ಬೋದು ಅಥವಾ ಮಾದಲಿ ಆಗಿರ್ಬೋದು ಅಥವಾ ಹಬ್ಬದ ದಿನಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಇನ್ನು ದಿನನಿತ್ಯ ಆಹಾರದಲ್ಲಿ ಇದನ್ನ ಬಳಕೆ ಅಂದ್ರೆ ಇದು ತುಂಬಾ ಅತಿ ಕಡಿಮೆ. ಜೋಳ ಮತ್ತು ರಾಗಿಗೆ ಒಂದು ಹೋಲಿಸಿ ನೋಡಿದಾಗ ಕಡಿಮೆ ಅಂತಾನೆ ಹೇಳ್ಬೋದು. ಈಗ ಹೇಳಿ ನಮ್ಮ ಕೇಳುಗರಿಗೆ, ಸಜ್ಜೆಯ ಒಂದು ಪ್ರಾಮುಖ್ಯತೆ, ಸಜ್ಜೆಯ ಒಂದು ಅದರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ. ಸಜ್ಜೆ ನಮ್ಮ ಇದೊಂದು ಪೌಷ್ಟಿಕ ಮತ್ತು ಮೌಲ್ಯಭರಿತ ಒಂದು ಆಹಾರ ಆಗಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಪ್ರಮುಖವಾಗಿ ಅಂತಂದ್ರೆ ಇದರಲ್ಲಿರುವಂತ ಪಿಷ್ಟದ ಅಂಶ, ಇದರಲ್ಲಿರುವಂತ ಪಿಷ್ಟದ ಅಂಶದಲ್ಲಿ ಇದು ಪಿಷ್ಟ ರೂಪ ಅಂಶ ಒಂದು ಸರಳ ರೂಪದಲ್ಲಿ ಇರೋದಿಲ್ಲ. ಹೇಗೆ ನಮ್ಮ ಅಕ್ಕಿ ಒಂದು ಪಾಲಿಶ್ ಮಾಡಿದ ಅಕ್ಕಿ ರೀತಿ ಸರಳ ರೂಪದಲ್ಲಿ ಇರೋದಿಲ್ಲ, ಇದು ಇದು ಒಂದು ಕಾಂಪ್ಲೆಕ್ಸ್ ಅಂದ್ರೆ ಒಂದು ಸಂಯುಕ್ತ ರೂಪದಲ್ಲಿ ಇರೋದ್ರಿಂದ ಇದೇನ್ ಮಾಡುತ್ತಂದ್ರೆ ಇದರಲ್ಲಿ ನಾರಿನಂಶನೂ ಸಹ ಜಾಸ್ತಿ ಇರೋದ್ರಿಂದ ಇದು ನೀರನ್ನು ಬಹಳ ಹೀರ್ಕೊಳ್ಳೋದ್ರ ಜೊತೆಗೆ ದೇಹದಲ್ಲಿ ಇದು ನಿಧಾನವಾಗಿ ಜೀರ್ಣ ಹಾಕೋಂತ ದೀರ್ಘ ಸಮಯದವರೆಗೆ ನಮಗೆ ನಿಧಾನವಾಗಿ ಗ್ಲುಕೋಸ್ ಬಿಡುಗಡೆ ಮಾಡೋದ್ರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚು ಕಡಿಮೆ ಮಾಡೋದನ್ನ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಇದು ಈ ಶ್ರಮ ಪಡುವ ಕೆಲಸ ಮಾಡೋರಿಗೆ ನಿಧಾನವಾಗಿ ಗ್ಲುಕೋಸ್ ಮಾಡೋದ್ರಿಂದ ಇದು ಬೇಗ ಹೊಟ್ಟೆ ಹಸಿಯುವುದಿಲ್ಲ. ಇದು ಗ್ಲುಕೋಸ್ ನ ಸಮ ಪ್ರಮಾಣ ಇರೋದಲ್ದೆ ಇದನ್ನ ಮತ್ತೆ ಡಯಾಬಿಟಿಸ್ನವರಿಗೆ ಇತರೆ ಒಂದು ತೊಂದರೆಗಳನ್ನ ಸಹ ಕಡಿಮೆ ಮಾಡುತ್ತೆ. ಅಂದ್ರೆ ಅದರಿಂದ ಇದನ್ನ ಡಯಾಬಿಟಿಸ್ಗೆ ಸಹ ಸೂಕ್ತ ಆಹಾರ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇದರಲ್ಲಿ ನಾರಿನಂಶ ಪ್ರಮಾಣ ಜಾಸ್ತಿ ಇರೋದ್ರಿಂದ 11%ಗಿಂತ ಜಾಸ್ತಿ ಇದೆ ಇದರಲ್ಲಿ ನಾರಿನಂಶ ಪ್ರಮಾಣ. ಆದ್ರಿಂದ ಇದು ಕೊಬ್ಬನ್ನ ಸಹ ಕಡಿಮೆ ಮಾಡ ಬೇಡವಾದ ಕೊಬ್ಬನ್ನ ರಕ್ತದ ನಾಳದಲ್ಲಿರುವಂತ ಬೇಡವಾದ ಕೊಬ್ಬನ್ನ ಸಹ ತೆಗೆದುಹಾಕುತ್ತೆ. ಆದ್ರಿಂದ ಇದನ್ನ ಒಂದು ಬೊಜ್ಜು ಅಥವಾ ಬೊಜ್ಜಿನ ಸಂಬಂಧಪಟ್ಟಿರುವಂತ ಸಮಸ್ಯೆಗಳಿಗೂ ಸಹ ಇದು ಸೂಕ್ತ ಆಹಾರ ಅಂತಾನೆ ಹೇಳ್ಬೋದು. ಇದರಲ್ಲಿ ಇನ್ನೊಂದು ಪ್ರಮುಖವಾಗಿ ಅಂತಂದ್ರೆ ಇದರಲ್ಲಿರುವಂತ ಪ್ರೋಟೀನ್ ಅಂಶ ಅಂದ್ರೆ ಸಸಾರಜನಕ ಅಂಶ. ಇದರಲ್ಲಿ ಬೇರೆ ಒಂದು ಕಿರುಧಾನ್ಯಗಳನ್ನು ಅಥವಾ ಧಾನ್ಯಗಳನ್ನು ಹೋಲಿಸ್ ನೋಡಿದಾಗ ಇದರಲ್ಲಿ 12%ನಷ್ಟು ಪ್ರೋಟೀನ್ ಇರೋದ್ರಿಂದ ಅಕ್ಕಿ ಒಂದು ಹೋಲಿಕೆ ನೋಡಿದಾಗ ಇದು ಬಹಳ ಒಂದು ಸೂಕ್ತ ಆಹಾರ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಬರೀ ಎಲ್ಲಾ ಅಮಿನ 13 ಅಮಿನ ಆಸಿಡ್ಸ್ ಗಳು ಏನ್ ದೇಹಕ್ಕೆ ಬೇಕಾಗಿರೋದು ಲೈಸಿನ್ ಆಗಿರ್ಬೋದು ಮಿಥಿಯೋನಿನ್ ಆಗಿರ್ಬೋದು ಸಿಸ್ಟಿನ್ ಇರ್ಬೋದು ಇದು ಉತ್ತಮ ಪ್ರಮಾಣದಲ್ಲಿ ಇರೋದ್ರಿಂದ ಇದು ಒಂದು ಒಳ್ಳೆ ಆಹಾರ ಅಂತಾನೆ ಹೇಳ್ಬೋದು. ಮಕ್ಕಳಿಗಾಗಿರ್ಬೋದು ಅಥವಾ ಗರ್ಭಿಣಿ ಅವ್ರಿಗಾಗಿರ್ಬೋದು ಅಥವಾ ಕಿಶೋರಿಯರಿಗಾಗಿರ್ಬೋದು ಇದು ಉತ್ತಮ ಆಹಾರ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇದ್ರ ಬಣ್ಣ ನೋಡಿ ಸ್ವಲ್ಪ ಹಸಿರು ಮಿಶ್ರಿತ ಒಂಚೂರು ಕಪ್ಪು ಬರುತ್ತೆ. ಕಾರಣ ಅಂತಂದ್ರೆ ಇದರಲ್ಲಿರುವಂತ ಕಬ್ಬಿಣಾಂಶ. ಇದರಲ್ಲಿರೋ ಕಬ್ಬಿಣಾಂಶ 8-10% ಇರೋದ್ರಿಂದ ಇದು ರಕ್ತಹೀನತೆ ನಿರ್ವಹಣೆ ಮಾಡುವಲ್ಲಿ ಒಂದು ಸೂಕ್ತ ಆಹಾರ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇದರಲ್ಲಿ ಇನ್ನೊಂದು ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಅದು ಪ್ರಾಮುಖ್ಯತೆ ಹೆಚ್ಚು ಕಂಡು ಬರ್ತಾ ಇದೆ ಅಂದ್ರೆ ಈ ಕಿರುಧಾನ್ಯಗಳು ಯಾವುದೇ ಆಗಿರ್ಬೋದು ಅದರ ಸಜ್ಜೆ ಆಗಿರ್ಬೋದು ನವಣೆ ಆಗಿರ್ಬೋದು ಆರ್ಕ ಆಗಿರ್ಬೋದು ಕೊರಲೆ ಆಗಿರ್ಬೋದು ಇದರಲ್ಲಿ ನೀವು ನಾವು ಸ್ವಲ್ಪ ಸೇವನೆ ಮಾಡಿದಾಗ ಸ್ವಲ್ಪ ಕಹಿ ಬರುತ್ತೆ. ಇದಕ್ಕೆ ಕಾರಣ ಅಂತಂದ್ರೆ ಇದರಲ್ಲಿರುವಂತ ಸಸ್ಯಜನಕ ರಾಸಾಯನಿಕಗಳು ಅಂದ್ರೆ ಫೈಟೋಕೆಮಿಕಲ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಫೈಟೋಸ್ಟೆರಾಲ್ಸ್ ಆಗಿರ್ಬೋದು ಸೆಫೆನಿನ್ ಆಗಿರ್ಬೋದು ಇವೆಲ್ಲ ಏನಾಗುತ್ತಂದ್ರೆ ಇವು ದೇಹದಲ್ಲಿ ಬೇಡವಾದ ಕೊಲೆಸ್ಟ್ರಾಲ್ ಉತ್ಪತ್ತಿ ತಡೆಗಟ್ಟದಲ್ದನೆ ಜೀವಕೋಶಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಸಹ ಜಾಸ್ತಿ ಮಾಡುತ್ತೆ. ಹೃದಯ ರೋಗ ಆಗಿರ್ಬೋದು ಇರುಳು ಕುರುಡುತನ ಆಗಿರ್ಬೋದು ಕ್ಯಾನ್ಸರ್ ಆಗಿರಲ್ಲ ಅದ್ರ ಹೆಣ್ಣು ಮಕ್ಕಳಲ್ಲಿ ಸ್ತನ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಅಕಾಲ ಮುಪ್ಪು ಸಹ ಬರಲಾರ್ದಂಗ ತಡೆಗಟ್ಟುತ್ತೆ. ಇನ್ನೊಂದು ವಿಶೇಷತೆ ಅಂತಂದ್ರೆ ಇದರಲ್ಲಿ ಇದು ಗ್ಲುಟಿನ್ ಅಂಶ ಇರುವುದಿಲ್ಲ. ಇದ್ರ ಗ್ಲುಟಿನ್ ಅಂದ್ರೆ ನಮ್ಮ ಚಪಾತಿ ಮಾಡಿದಾಗ ನಮ್ಗೆ ಹೆಂಗ ಅಂಟಂಟಾಗಿ ಬರುತ್ತೆ ಅಂತ ಒಂದು ಅಂಟು ಪದಾರ್ಥ ಪ್ರೋಟೀನ್ ಇದರಲ್ಲಿ ಇರುವುದಿಲ್ಲ. ಆದ್ರಿಂದ ಇದು ಸಿಲಾಯಕ್ ರೋಗಿಗಳಂತ ಹೇಳ್ತಾರೆ ಅಂದ್ರೆ ಗ್ಲುಟಿನ್ ಇಂಟಾಲರೆನ್ಸ್ ಪೇಷಂಟ್ಸ್ ಸಹ ಇರ್ತಾರೆ. ಅದು 100,000 ಒಬ್ರು ಇರ್ತಾರೆ ಅಥವಾ ಅಲರ್ಜಿ ಪೇಷಂಟ್ಸ್ ಇರ್ತಾರೆ. ಕೆಲವೊಬ್ಬರಿಗೆ ಅಲರ್ಜಿನೂ ಇರುತ್ತೆ. ಅಂತ ರೋಗಿಗಳಿಗೂ ಸಹ ಇದು ವಿಶೇಷ ಆಹಾರ ಅಂತಾನೆ ಹೇಳ್ಬೋದು. ಈಗ ತಾವು ತಜ್ಞರಾಗಿ ಏನ್ ಹೇಳ್ತೀರಿ? ಈಗ ನೋಡಿ, ಚಿಕ್ಕ ಮಕ್ಕಳು ಬರ್ತಾರೆ, ಮಧ್ಯ ವಯಸ್ಕರು ಬರ್ತಾರೆ, ವಯಸ್ಸಾದವರು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಗರ್ಭಿಣಿಯರು, ಮಲೆ ಉಣಿಸುವ ತಾಯಂದಿರು ಬರ್ತಾರೆ. ಇಲ್ಲಿ ಸಜ್ಜೆ ಸೇವನೆಯನ್ನ ಯಾವ ರೀತಿ ಮಾಡಬಹುದು ವಿವಿಧ ವಯಸ್ಸಿನ ಜನಾಂಗದವರು ಅಂತ ಹೇಳ್ತಿರ್ತಾವೆ? ಸಜ್ಜೆಯನ್ನ ದಿನನಿತ್ಯದಲ್ಲಿ ಅನೇಕ ರೀತಿ ಬಳಕೆ ಮಾಡಬಹುದು. ಈಗ ಸರಳವಾಗಿ ಹೇಳ್ತಾ ಬಂತಂದ್ರೆ ದಿನನಿತ್ಯದಲ್ಲಿ ನಾವು ಸಿಹಿ ತಿನಿಸುಗಳಲ್ಲಿಂದ ಪ್ರಮುಖವಾಗಿ ಪ್ರಾರಂಭಂತೆ. ಸಿಹಿ ತಿನಿಸುಗಳಲ್ಲಿ ಅಂದ್ರೆ ನಮ್ಗೆಲ್ರಿಗೂ ಗೊತ್ತು, ನಾವು ಉಂಡೆ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ, ಮಾದ್ಲಿ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಮಾದ್ಲಿ ಅಥವಾ ಹೋಳಿಗೆ ಅಂತಂದ್ರೆ ಗೋಧಿ ಇದೆ ಜಾಸ್ತಿ ಮಾಡ್ತಾ ಇದಾರೆ. ಆದ್ರೆ ಮೊದ್ಲಿನ ಒಂದು ಹಳೆ ಇದರಲ್ಲಿ ಸಜ್ಜೆಯ ಮಾದ್ಲಿನೇ ಮಾಡ್ತಾ ಇದ್ರು. ಅದರ ರೀತಿಯಲ್ಲೂ ಸಹ ಇದನ್ನು ಒಂದು ಸಾಂಪ್ರದಾಯಿಕ ಸಿಹಿ ತಿನಿಸುಗಳಲ್ಲಿ ಸಹ ಬಳಸ್ಬೋದು. ಇನ್ನು ಊಟದ ರೂಪದಲ್ಲಿ ಅಂತಂದ್ರೆ ನಮ್ಮಲ್ಲಿ ಹೆಚ್ಚಾಗಿ ರೊಟ್ಟಿ ರೂಪದಲ್ಲಿ ಉಪಯೋಗಿಸ್ತಾರೆ. ರೊಟ್ಟಿ ಅಲ್ಲದೇನೆ ನಾವು ಊಟದಲ್ಲಿ ಇದನ್ನ ಕಿಚಡಿ ರೂಪ ಆಗಿರ್ಬೋದು, ತಾಳಿಪಟ್ಟ ರೂಪದಲ್ಲೇ ಆಗಿರ್ಬೋದು, ಮುದ್ದೆ ರೂಪದಲ್ಲೇ ಆಗಿರ್ಬೋದು, ಗಂಜಿ ರೂಪದಲ್ಲೂ ಸಹ ನಾವು ಇದನ್ನ ಉಪಯೋಗಿಸ್ಬೋದು. ಇನ್ನ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತಂದ್ರೆ ಮಕ್ಕಳಲ್ಲಿ ಅದನ್ನ ಉಪಯೋಗಿಸುವ ಪ್ರಮಾಣ ಕಡಿಮೆ ಆಗುತ್ತೆ. ಜನರೇಷನ್ ಗ್ಯಾಪ್ ಅಂತ ಹೇಳ್ತೀವಿ. ಯಾಕಂದ್ರೆ ಹೆಚ್ಚಾಗಿ ಇದನ್ನ ಮನೆಯಲ್ಲಿ ಒಂದು ದೊಡ್ಡವರು ಸಹ ತಿಂತಾರೆ, ಮಕ್ಕಳು ಮತ್ತು ಕಿಶೋರಿಯರಲ್ಲಿ ಇದು ಸೇವನೆಯ ಕಿಶೋರರ ಗುಂಪುಗಳಲ್ಲಿ ಇದನ್ನ ಸೇವನೆ ಪ್ರಮಾಣ ಯುವಕ ಯುವತಿಯರಲ್ಲಿ ಕಡಿಮೆ ಆಗ್ತಾ ಇದೆ. ಕಾರಣ ಅಂತಂದ್ರೆ ಅದರಲ್ಲಿ ಬೇರೆ ಒಂದು ಮಾಡುವಂತ ಪದಾರ್ಥದ ಬಗ್ಗೆ ಅರಿವಿರುವುದೇ ಇಲ್ಲದನ್ನು. ಇದರಲ್ಲಿ ಅನೇಕ ಪದಾರ್ಥಗಳನ್ನ ತಯಾರಿಸಬಹುದು. ಉದಾಹರಣೆಗಾಗಿ ದಿನನಿತ್ಯ ಉಪಯೋಗಿಸಬಹುದು ಅಂತಂದ್ರೆ ಈ ಬೆಳಗಿನ ಒಂದು ತಿಂಡಿ ಅಥವಾ ನಾಷ್ಟ ಏನಂತೀವಲ್ಲ, ಇದರಿಂದ ನಾವು ಅನೇಕ ತರ ತಿಂಡಿ ನಾಷ್ಟನ ತಯಾರಿಸಬಹುದು. ಉದಾಹರಣೆಗಾಗಿದ್ರೆ ಹುದುಗಿಸಿದವರ ಫರ್ಮೆಂಟೆಡ್ ಫುಡ್, ಯಾಕಂದ್ರೆ ಮಕ್ಕಳಿಗೆ ಇಷ್ಟ ಫರ್ಮೆಂಟೆಡ್ ಹುದುಗಿಸಿದವರ ದೋಸೆ ಆಗಿರ್ಬೋದು, ಪಡ್ಡೆ ಆಗಿರ್ಬೋದು, ಇಡ್ಲಿ, ಇದರಲ್ಲೂ ಸಹ ನಾವು ಈ ಒಂದು ಸಜ್ಜೆಯನ್ನು ಉಪಯೋಗಿಸಿ ಮಾಡಬಹುದು. ಸಜ್ಜೆಯನ್ನು ಇಡಿಯಾಗಿ ಆದ್ರೂ ಉಪಯೋಗಿಸ್ಕೋಬಹುದು, ಅಥವಾ ಇದನ್ನ ಇತರೆ ಒಂದು ಧಾನ್ಯಗಳ ಜೊತೆಗೆ ಸಹ ಮಿಕ್ಸ್ ಮಾಡ್ಕೊಂಡು ಉಪಯೋಗಿಸ್ಬೋದು. ಉದಾಹರಣೆಗಾಗಿ ನವಣೆ ಜೊತೆ ಮಿಕ್ಸ್ ಮಾಡ್ಬೋದು, ಅಕ್ಕಿ ಜೊತೆನೆ ಮಿಕ್ಸ್ ಮಾಡ್ಬೋದು, ಜೋಳದ ಜೊತೆಗೇನು ಸಹ ಇದನ್ನ ಮಿಶ್ರಣ ಮಾಡ್ಕೊಂಡು ನಾವು ಉಪಯೋಗಿಸ್ಬೋದು. ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಪಡ್ಡೆ ಆಗಿರ್ಬೋದು, ತಳಿಪಟ್ಟ ಆಗಿರ್ಬೋದು, ಅಥವಾ ಬೇರೆ ಒಂದು ಕಿಚಡಿ ರೂಪದಲ್ಲ ಸಹ ನಾವು ಇದನ್ನ ಉಪಯೋಗಿಸ್ಬೋದು. ಇನ್ನ ಮಕ್ಕಳಿಗಾಗಿ ಒಂದು ನೆಚ್ಚಿನ ಆಹಾರ ಅಂತಂದ್ರೆ ಬೇಕರಿ ಪದಾರ್ಥಗಳು. ಬೇಕರಿ ಪದಾರ್ಥಗಳಂದ್ರೆ ಬಿಸ್ಕೆಟ್ ಆಗಿರ್ಬೋದು, ಕೇಕ್ ಅಲ್ಲೂ ಸಹ ನಾವು ಇದನ್ನ ಸಜ್ಜೆಯ ಒಂದು ಆಹಾರದಲ್ಲಿ ಬಳಸಬಹುದು. ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಎಲ್ರಿಗೂ ಗೊತ್ತು, ಬೇಸಿಗೆ ಬಂತಂದ್ರೆ ಎಲ್ಲರೂ ಅಕ್ಕಿ ಸಂಡಿಗೆ, ಅಕ್ಕಿ ಶಾವ್ಗೆ, ಗೋಧಿ ಶಾವ್ಗೆ ಈ ತರ ಒಂದು ಪದಾರ್ಥಗಳನ್ನ ಮಾಡ್ತಾರೆ. ಸಜ್ಜೆಯಿಂದನೂ ಸಹ ನಾವು ಇದನ್ನ ಶಾವ್ಗೆ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಇದನ್ನು ನಾವು ವಾರ್ಷಿಕವಾಗಿ ಆಗುವಷ್ಟು ನಾವು ಕೂಡ ಮಾಡಿಕೊಂಡು ಬಳಸಬಹುದು. ಇನ್ನು ಉದಾಹರಣೆಗಾಗಿ ಔಷಧ ಆಹಾರನ್ನಾಗಿ ಸಹ ನಾವು ಇದನ್ನ ಮನೆಯಲ್ಲಿ ಉಪಯೋಗಿಸಬಹುದು. ಉದಾಹರಣೆಗಾಗಿ ವಯೋವೃದ್ಧರಾಗಿರ್ಬೋದು, ಗರ್ಭಿಣಿ ಆಗಿರಬಹುದು, ಮಕ್ಕಳಾಗಿರ್ಬೋದು, ಚಿಕ್ಕ ಮಕ್ಕಳವರೆಲ್ಲೂ ಸಹ ನಾವು ಇದನ್ನ ಉಪಯೋಗಿಸ್ಬೋದು. ಈ ಸಜ್ಜೆಯನ್ನ ಮಾಲ್ಟನ್ನ ಇದರೊಂದಿಗೆ ಬಿತರ ಧಾನ್ಯಗಳು ಅಂದ್ರೆ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಥವಾ ಸ್ವಲ್ಪ ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳನ್ನು ಮಿಶ್ರಣ ಮಾಡಿಕೊಂಡು ಸಹ ನಾವು ಇದನ್ನ ಮಾಲ್ಟನ್ನ ಸಹ ಉಪಯೋಗಿಸ್ಬೋದು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ನೆಚ್ಚಿನ ಆಹಾರ ಅಂತಂದ್ರೆ ಪಾಪ್ಕಾರ್ನ್ ಮತ್ತೆ ಫ್ಲೇಕ್ಸ್. ಅಂದ್ರೆ ಮಕ್ಕಳು ಪಾಕೆಟ್ ಅಲ್ಲಿ ಇರುವಂತಹ ಪಾಪ್ಕಾರ್ನ್ಗಳು ಅಥವಾ ಫ್ಲೇಕ್ಸ್ ಗಳನ್ನ ಅತಿ ಹೆಚ್ಚು ಇಷ್ಟಪಟ್ಟು ಬಳಸ್ತಾರೆ. ಇದನ್ನ ಸಜ್ಜೆಯನ್ನು ಸಹ ನಾವು ಪಾಪ್ಕಾರ್ನ್ ಮತ್ತು ಫ್ಲೇಕ್ಸ್ ಅನ್ನಾಗಿ ಮಾಡಿ ಬಳಸಬಹುದು. ಇನ್ನ ಮುಖ್ಯವಾಗಿ ಈ ಸಜ್ಜೆ ಬಳಕೆ ಬಗ್ಗೆ ಜನರಲ್ಲಿ ತಪ್ಪು ಕಲ್ಪನೆ ಅಂದ್ರೆ ಇಲ್ಲ ಇದನ್ನ ದಿನನಿತ್ಯ ತಿಂದ್ರೆ ಬಹಳಷ್ಟು ಹೀಟ್ ಆಗತ್ತೆ ಅಂತಕ್ಕಂತ ಮಾತನ್ನ ಮಾತಾಡ್ತಿರ್ತಾರೆ. ಇದ್ರ ಬಗ್ಗೆ ತಾವು ಏನು ಸಲಹೆ ಸೂಚನೆಯನ್ನ ಕೊಡ್ತೀರಿ? ಸಜ್ಜೆಯನ್ನು ಆಹಾರದಲ್ಲಿ ಉಪಯೋಗಿಸ್ಬೇಕಾದ್ರೆ ಯಾವುದೇ ಕಿರುಧಾನ್ಯಗಳಾಗಿರ್ಬೋದು, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅಥವಾ ನವಣೆ ಆಗಿರ್ಬೋದು, ಕಿರುಧಾನ್ಯಗಳನ್ನು ಉಪಯೋಗಿಸ್ಬೇಕಾದ್ರೆ ಯಾವುದೇ ಧಾನ್ಯಗಳು ಉಪಯೋಗಿಸ್ಬೇಕಾದ್ರೆ ಅದು ನಮಗೆ ಬ್ಯಾಲೆನ್ಸ್ ಸಮತೋಲಿತ ಆಹಾರವಾಗಿ ಉಪಯೋಗಿಸ್ಬೇಕು. ಏಕರೂಪದ ಆಹಾರದಲ್ಲಿ ಉಪಯೋಗಿಸಬಾರ್ದು. ಉದಾಹರಣೆಗಾಗಿ ನಾವು ಯಾವುದೇ ಧಾನ್ಯಗಳನ್ನು ಉಪಯೋಗಿಸ್ಬೇಕಾದ್ರೆ ಅದ್ರ ಜೊತೆಗೆ ತರಕಾರಿಗಳಾಗಿರ್ಬೋದು, ಹಾಲು ಅಥವಾ ಮೊಸರುಗಳಾಗಿರ್ಬೋದು, ಅಥವಾ ದ್ವಿದಳ ಧಾನ್ಯಗಳನ್ನ ಜೊತೆಗೆ ಬಳಸಿದಾಗ ಈ ಸಮಸ್ಯೆಗಳು ಖಂಡಿತವಾಗಿ ಬರುವುದಿಲ್ಲ. ಇನ್ನೊಂದಾಗಿತ್ತಂದ್ರೆ ಕೆಲವೊಬ್ಬರಿಗೆ ಏನಂತಾರೆ, ಒಮ್ಮಿಗ್ಲೆ ಶುರು ಮಾಡ್ತಾರೆ ತಿನ್ಲಿಕ್ಕೆ, ಒಮ್ಮಿಗ್ಲೆ ಶುರು ಮಾಡಿದಾಗ ನಾನು ಈಗಾಗಲೇ ಹೇಳ್ದೆ ಇದರಲ್ಲಿ ನಾರಿನ ಅಂಶ ಪ್ರಮಾಣ 11% ಗಿಂತ ಜಾಸ್ತಿ ಇದೆ. ಇದರಲ್ಲಿ ನಿಧಾನವಾಗಿ ಜೀರ್ಣ ಆಗುತ್ತೆ. ಸೊ ಕೆಲವೊಬ್ಬರಿಗೆ ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಜೀರ್ಣ ಶಕ್ತಿಯ ಪ್ರಾಬ್ಲಮ್ ಸಹ ಇರುತ್ತೆ. ಅಂತಹ ಒಂದು ಮೊದಲನೇ ಬಾರಿಗೆ ಕಿರುಧಾನ್ಯಗಳನ್ನ ಬಳಕೆ ಮಾಡಬೇಕಾದ್ರೆ ಅದನ್ನ ಸ್ವಲ್ಪ ಪ್ರಮಾಣದಿಂದ 30 ಗ್ರಾಂ ದಿನನಿತ್ಯ 30 ಗ್ರಾಮ್ 40 ಗ್ರಾಮ್ 50 ಗ್ರಾಮ್ದಿಂದ ಬಳಕೆ ಮಾಡ್ತಾ ಬರಬೇಕು. ಆಗ ಈ ಸಮಸ್ಯೆಗಳು ಕಂಡು ಬರೋದಿಲ್ಲ ಮೊದಲೇದಾಗಿ. ಎರಡನೇದಾಗಿ ಇದನ್ನು ಹೆಚ್ಚಾಗಿ ಬೆಳಗ್ಗೆನೇ ಆಹಾರ ರೂಪದಲ್ಲಿ ತಿಂಡಿ ಅಥವಾ ಊಟದ ರೂಪದಲ್ಲಿ ಹೆಚ್ಚಿಗೆ ಬಳಸ್ಬೇಕು. ಯಾಕಂದ್ರೆ ಇದು ನಿಧಾನವಾಗಿ ಜೀರ್ಣ ಆಗೋದ್ರಿಂದ ರಾತ್ರಿ ಆಹಾರದಲ್ಲಿ ಉಪಯೋಗಿಸಿದಾಗ ಖಂಡಿತ ಸ್ವಲ್ಪ ಜೀರ್ಣದ ಒಂದು ಪ್ರಾಬ್ಲಮ್ ಅನ್ನ ಕಂಡು ಬರ್ತದೆ. ಈಗ ತಾವು ಏನ್ ಹೇಳ್ತೀರಿ, ಮುಖ್ಯವಾಗಿ ಮಕ್ಕಳಿಗೆ ದಿನನಿತ್ಯ ಇದನ್ನ ಕೊಡೋದು ಒಳ್ಳೇದಂತೀರಾ ಮಕ್ಕಳಿಗೆ, ಅಥವಾ ವಿಶೇಷವಾಗಿ ರಕ್ತಹೀನತೆ ಇರತಕ್ಕಂತ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಇವರಿಗೆಲ್ಲ ಯಾವ ರೀತಿ ಸಜ್ಜೆಯನ್ನ ಪೂರಕ ಆಹಾರವಾಗಿ ಬಳಸಲಿಕ್ಕೆ ಸಾಧ್ಯತೆ ಇದೆ? ತಾವು ಹೇಳಿದಾಗೆ ಇದರಲ್ಲಿ ಹೆಚ್ಚಾಗಿ ಕಬ್ಬಿನ ಅಂಶ ಇರತಕ್ಕಂತ ವಿಚಾರವನ್ನ ಹೇಳಿದ್ರೆ, ರಕ್ತಹೀನತೆಯಿಂದ ಬಳದವರು ಯಾವ ರೀತಿ ಬಳಸಬಹುದು ಸಜ್ಜೆಯನ್ನ? ಸಜ್ಜೆಯನ್ನ ಅದರಲ್ಲೂ ಹೆಣ್ಣು ಮಕ್ಕಳು, ಗರ್ಭಿಣಿಯರಾಗಿರ್ಬೋದು, ಕಿಶೋರಿಯರಾಗಿರ್ಬೋದು, ಮಕ್ಕಳು ಅದ್ರ ಚಿಕ್ಕ ಮಕ್ಕಳು 6 ವರ್ಷದ ಅಂದ್ರೆ ಶಾಲಾ ಪೂರ್ವದ ಶಿಕ್ಷಣದ ಮಕ್ಕಳಾಗಿರ್ಬೋದು, ಅಥವಾ ಸ್ಕೂಲ್ ಮಕ್ಕಳಲ್ಲಿ ಇದನ್ನ ನಾವು ದಿನನಿತ್ಯ ಅಟ್ಲೀಸ್ಟ್ ಒಂದು ಆಹಾರ ರೂಪದಲ್ಲಿ ಇದನ್ನ ಬಳಸಬಹುದು. ಇದು ಯಾಕಂತಂದ್ರೆ ಇದೊಂದೇ ಅಲ್ಲ, ಇತ್ತೀಚಿನ ದಿನದಲ್ಲಿ ಕೇಂದ್ರ ಸರ್ಕಾರದಿಂದ ಅನೇಕ ಒಂದು ಜೈವಿಕ ಬಲವರ್ಧಿತ ಸಜ್ಜೆ ತಳಿಗಳನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ VPMH-14 ಅಂತೇಳಿ, ಇದರಲ್ಲಿ ಕಬ್ಬಿಣಾಂಶದ ಪ್ರಮಾಣ ಮತ್ತು ಫೋಲಿಕ್ ಆಸಿಡ್ ಪ್ರಮಾಣ ಇತರ ಸಜ್ಜೆ ತಳಿಗಿಂತ ಅತಿ ಹೆಚ್ಚು ಜಾಸ್ತಿ ಇದೆ. ಇಂಥ ತಳಿಗಳನ್ನು ಸಹ ರೈತರು ಬಳದಾಗ ಇಂಥ ತಳಿಗಳನ್ನ ನಾವು ದಿನನಿತ್ಯ ಬಿಸಿ ಊಟದಲ್ಲಿ, ಉದಾಹರಣೆಗಾಗಿ ಅಂತಂದ್ರೆ ಈಗಾಗಲೇ ಹೇಳಿದೆ ಕಿಚಡಿ ರೂಪದಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಒಂದು ಕಿಚಡಿ ರೂಪದಲ್ಲಿ ಆದ್ರೂ ಕೊಡಬಹುದು, ಅಥವಾ ಮಕ್ಕಳಿಗೆ ಆಹಾರ ರೂಪದಲ್ಲಿ ಅಂತಂದ್ರೆ ತಾಳಿಪಟ್ಟ ಆಗಿರ್ಬೋದು, ಅಥವಾ ಇದರ ಸಿಹಿ ಉಂಡೆಗಳು, ಬರ್ಫಿಗಳು ಅಂದ್ರೆ ಒಂದು 60 ಗ್ರಾಂನಷ್ಟಾದ್ರೂ ಒಂದು ಉಂಡೆ ಅಥವಾ ಬೆಲ್ಲದೊಂದಿಗೆ ಒಂದು ಬರ್ಫಿಗಳನ್ನಾದ್ರೂ ಮಾಡಿ ಕೊಡ್ಬೋದು. ಇನ್ನು ಹೆಣ್ಣು ಮಕ್ಕಳಾದ್ರೆ ಇದನ್ನ ಉಪಯೋಗಿಸ್ಬೇಕು, ಗರ್ಭಿಣಿಯರು ಉಪಯೋಗಿಸ್ಬೋದು ಅಂತಂದ್ರೆ ಇದನ್ನ ನಾವು ಹೆಣ್ಣು ಮಕ್ಕಳಾದ್ರೆ ಇದನ್ನ ಗಂಜಿ ಆಗಿರ್ಬೋದು, ಅಂಬಲಿ ಆಗಿರ್ಬೋದು, ಅಥವಾ ಇದರ ರೊಟ್ಟಿ ಆಗಿರ್ಬೋದು, ಅಥವಾ ಇದರದ ಒಂದು ಸಿಹಿ ತಿನಿಸುಗಳು, ಸಾಂಪ್ರದಾಯಿಕ ತಿನಿಸುಗಳ ಮಾದಲಿ ಆಗಿರ್ಬೋದು, ಈ ರೀತಿಯಾಗಿ ಅಥವಾ ಇದರದ ಒಂದು ಬೇಯಿಸಿದ ಒಂದು ಆಹಾರಗಳನ್ನ ಸಹ ಇತ್ತೀಚೆಗೆ ಮಾಡ್ತಾರೆ, ಅದನ್ನ ಸಹ ನಾವು ಮಾಡ್ಬೋದು. ಇನ್ನು ಇದನ್ನ ಸಲಾಡ್ ರೀತಿ ಸಹ ಉಪಯೋಗಿಸ್ಬೋದು, ಹಸಿಯಾಗಿ ಸಲಾಡ್ ರೀತಿಯಾಗಿ ಸಹ ಉಪಯೋಗಿಸ್ಬೋದು. ಯಾವ ರೀತಿ ಅಂತಂದ್ರೆ, ಸಜ್ಜೆ ಕಾಳುಗಳನ್ನ 6-8 ತಾಸು ನೆನೆಸಿ ಇದನ್ನ ಹಗಲೊತ್ತು ನೆನೆಸಿ ರಾತ್ರಿ ನಾವು ಯಾವ ರೀತಿ ದ್ವಿದಳ ಧಾನ್ಯಗಳು ಅಂದ್ರೆ ನಾವು ಹೆಸರುಕಾಳು, ನಾವು ಮಡಿಕೆ ಕಾಳು ಯಾವ ರೀತಿ ಮೊಳಕೆ ಬರಿಸ್ತೀವಿ ಅದೇ ರೀತಿ ಇದನ್ನ ನಾವು ಮೊಳಕೆ ಬರಿಸಿದಾಗ ಇದು ಸಹ ಮೊಳಕೆ ಬರುತ್ತೆ, ಸಜ್ಜೆ ಸಹ ಮೊಳಕೆ ಬರುತ್ತೆ. ಇದಕ್ಕೆ ನಾವೇನ್ ಪಾಲಿಶಿಂಗ್ ಇದೇ ಮಾಡೋದೇನ ಅವಶ್ಯಕತೆ ಇರೋದಿಲ್ಲ. ಇದನ್ನ ಸಹ ನಾವು ಮೊಳಕೆ ಬರಿಸ್ಬಿಟ್ಟು ಇದು ಬೇರೆ ಒಂದು ದ್ವಿದಳ ಅಂದ್ರೆ ಇದನ್ನ ಕ್ಯಾರೆಟ್ ಆಗಿರ್ಬೋದು ಅಥವಾ ಸೌತೆಕಾಯಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಇದ್ರ ಜೊತೆ ಮಿಕ್ಸ್ಡ್ ಮಾಡ್ಕೊಂಡು ಇದನ್ನ ಸಹ ನಾವು ಒಂದು 60-80 ಗ್ರಾಂನಷ್ಟು ದಿನನಿತ್ಯ ನಾವು ಸೇವನೆ ಮಾಡಿದ್ರೆ ದಿನನಿತ್ಯ ಬೇರೆ ಇತರ ರೊಟ್ಟಿ ಅಥವಾ ಬೇರೆ ತಿನ್ಲಿಕ್ಕೆ ಒಂದೇ ರೀತಿ ತಿನ್ನೋದು ಬದಲು ಬೇರೆ ರೀತಿ ಈ ರೀತಿಯಾಗಿ ಸಹ ನಾವು ಉಪಯೋಗಿಸ್ಬೋದು. ಇನ್ನು ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ಇದನ್ನ ನಾವು ಏನ ರಾಗಿ ಮಾಲ್ಟ್ ಮಾಡ್ತೀವಲ್ಲ ಈ ರಾಗಿ ಮಾಲ್ಟ್ ಅಲ್ಲೂ ಸಹ ಸಜ್ಜೆಯನ್ನ ಒಂದು ಧಾನ್ಯವಾಗಿ ಉಪಯೋಗಿಸ್ಬೋದು ಅಥವಾ ಕೇವಲ ಸಜ್ಜೆಯಿಂದನೇ ನಾವು ಮಾಲ್ಟ್ ಅನ್ನ ಸಹ ತಯಾರಿಸಬಹುದು. ಉದಾಹರಣೆಗಾಗಿ ಅಂತಂದ್ರೆ ನಾವು ಸಜ್ಜೆಯನ್ನ ನೀರಿನಲ್ಲಿ ತೊಳೆದು 24 ಗಂಟೆ ಕಾಲ ನೆನೆಯಿಡ್ಬೇಕು. ನಂತರ ಇದನ್ನ ನೀರನ್ನ ಬಸಿದು ತೆಳ್ಳನೆ ಬಟ್ಟೆಯಲ್ಲಿ ಒಂದು ಮೊಳಕೆ ಬರ್ಲಿಕ್ಕೆ ಒಂದು 40-42 ದಿನ ಮಾತ್ರ ಇಡಲೇಬೇಕು ಅದನ್ನ. ಈಗ ಮೊಳಕೆಯನ್ನ ತೆಗೆದು ಅದನ್ನ ನೆರಳಲ್ಲಿ ಒಣಗಿಸ್ಬೇಕು, ಬಿಸಿಲಲ್ಲಿ ಒಣಗಿಸಬಾರ್ದು. ನಂತರ ಅದನ್ನ ಸ್ವಲ್ಪ ಹುರಿದ್ಬಿಟ್ಟು, ಯಾಕಂದ್ರೆ ಹುರಿಯೋದಕ್ಕೆ ಕಾರಣ ಅಂತಂದ್ರೆ ಸ್ವಲ್ಪ ಅದನ್ನ ವಾಸನೆ ಬರೋ ಹಾಗೆ ಹುರಿದ್ಬಿಟ್ಟು ನಂತರ ಅದನ್ನ ಹಿಟ್ಟನ್ನಾಗಿ ಮಾಡ್ಬೇಕು. ಈ ಹಿಟ್ಟನ್ನಕ್ಕೆ ಬೇಕಾದ್ರೆ ನಾವು ಬೇರೆ ಒಂದು ರಾಗಿ ಮಾಲ್ಟ್ ಆಗಿರ್ಬೋದು, ಬದಾಮಿ ಪೌಡರ್ ಆಗಿರ್ಬೋದು, ಅಥವಾ ಹೆಸರು ಹಿಟ್ಟಿನ ಹೆಸರು ಪೌಡರ್ ಆಗಿರ್ಬೋದು, ಅಥವಾ ಸೋಯಾಬೀನ್ ಸಹ ನಾವು ಇದನ್ನ ಸೇರಿಸ್ಬಿಟ್ಟು ನಾವು ಇದರ ಪೋಷಕಾಂಶಗಳನ್ನ ಹೆಚ್ಚಿಗೆ ಮಾಡಿ ನಾವು ನೀರಿನೊಂದಿಗೆ ಹಾಲಿನೊಂದಿಗೆ ಉಪ್ಪು ಅಥವಾ ಬೆಲ್ಲದಿಂದ ಗಂಜಿ ತಯಾರಿಸಿ ಕುಡಿಸ್ಬೋದು. ಈಗ ಸಜ್ಜೆ ಹಿಟ್ಟು, ಸಜ್ಜೆ ನುಚ್ಚು ಅಥವಾ ಸಜ್ಜೆ ಮಾಡಿದ ರವೆಗಳನ್ನು ಮಾಡ್ತಾರೆ, ಇವನ್ನೆಲ್ಲ ಸಾಮಾನ್ಯವಾಗಿ ಬಹಳಷ್ಟು ದಿನದವರೆಗೆ ಮನೆಯಲ್ಲಿ ಹಾಗೆ ಡಬ್ಬೆಯಲ್ಲಿ ತುಂಬಿಡ್ತಾರೆ. ತಾವು ತಜ್ಞರಾಗಿ ಏನ್ ಹೇಳ್ತೀರಿ, ಎಷ್ಟು ದಿನಗಳವರೆಗೆ ಒಂದು ಹಿಟ್ಟನ್ನ ಅಥವಾ ರವೆಯನ್ನ ಅಥವಾ ಇನ್ಯಾವುದೋ ಒಂದು ಸಜ್ಜೆಯ ವಸ್ತುಗಳನ್ನ ಸಂಗ್ರಹಣೆ ಮಾಡಿರ್ಲಿಕ್ಕೆ ತಿನ್ಲಿಕ್ಕೆ ಯೋಗ್ಯ ಅಂತ ಹೇಳ್ತಿರ್ತಾವ? ಈ ಸಜ್ಜೆಯಲ್ಲಿ ಒಂದು ಸಮಸ್ಯೆ ಅಂತಂದ್ರೆ ಶೇಖರಣಾ ಅವಧಿ ಕಡಿಮೆ ಇರುತ್ತೆ, ಸಜ್ಜೆ ಆಗಿರ್ಬೋದು ಯಾವುದೇ ಕಿರುಧಾನ್ಯಗಳಾಗಿರ್ಬೋದು. ಕಾರಣ ಅಂತಂದ್ರೆ ಇದರಲ್ಲಿರುವಂತ ಒಂದು ಕೊಬ್ಬಿನ ಅಂಶದ ಪ್ರಮಾಣ, ಇದರಲ್ಲಿ ಸಂಯುಕ್ತ ರೂಪದ ಒಂದು ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇರೋದ್ರಿಂದ ಇದು ಬೇಗ ರ್ಯಾನ್ಸಿಡಿಟಿ ಬರುತ್ತೆ, ಅಂದ್ರೆ ಬೇಗ ವಾಸನೆ ಬರುತ್ತೆ ಇದರಿಂದ ತಯಾರಿಸಿರುವಂತ ಪದಾರ್ಥಗಳನ್ನ. ಇದನ್ನ ಪದಾರ್ಥ ಯಾವುದೇ ಆಗಿರ್ಲಿ ಪದಾರ್ಥಗಳನ್ನ ನಾವು ತಯಾರಿಸಿದಾಗ ಆದಷ್ಟು ಇದು ಗಾಳಿಗೆ ಎಕ್ಸ್ಪೋಸ್ ಆಗಬಾರ್ದು, ಏರ್ಟೈಟ್ ಇರುವಂತ ಅಂದ್ರೆ ಗಾಳಿ ಆಡದೇ ಇರುವಂತ ಡಬ್ಬಗಳೇ ಅಥವಾ ಪ್ಯಾಕಿಂಗ್ಗಳನ್ನು ಮಾಡಿಟ್ರೆ ಇದರ ಒಂದು ಶೇಖರಣಾ ಅವಧಿ ಒಂದು 60-90 ದಿನ ತನಕ ಇಡಬಹುದು. ಇನ್ನು ಇದನ್ನ ಮಾಡಬೇಕಾದ್ರೆ ನಾವು ಎಷ್ಟು ಬೇಕೋ ಅಷ್ಟನ್ನ ತಯಾರಿಸ್ಕೊಂಡು ಉಪಯೋಗಿಸ್ಬೇಕು, ಯಾಕಂದ್ರೆ ಇದು 3-6 ತಿಂಗಳು ತರವರೆಗೆ ನಾವು ಶೇಖರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಯಾವಾಗ ಹೇಗೆ ಎಷ್ಟು ಬೇಕೋ ಅಷ್ಟನ್ನ ಸಾಧಿಸ್ ಮಾಡ್ಲಿ ಉಪಯೋಗಿಸ್ಬೇಕು. ಇದಕ್ಕೆ ಕಾರಣ ಅಂತಂದ್ರೆ ಇದರಲ್ಲಿರುವಂತ ಕೊಬ್ಬಿನಾಂಶದ ಪ್ರಮಾಣ. ಇನ್ನು ಮುಖ್ಯವಾಗಿ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ನಮ್ಮ ಹಿರಿಯರು ಹಿಂದಕ್ಕೆಲ್ಲ ಇದನ್ನ ಸಜ್ಜೆ ಕಡುಬು ಅಂತ ಹೇಳಿ ಮಾಡ್ತಾ ಇದ್ರು, ಸಜ್ಜೆ ರೊಟ್ಟಿ ಕಾಮನ್ ಆಗಿ ಮಾಡ್ತಾ ಇದ್ರು ಒಳ್ಳೆ ರೀತಿಯಿಂದ. ಈ ಕಡುಬು ಮತ್ತು ಸಜ್ಜೆ ರೊಟ್ಟಿ ಬಗ್ಗೆ ಹೇಳ್ತೀರಿ, ಯಾವ ರೀತಿ ಸಜ್ಜೆ ರೊಟ್ಟಿ ವೈವಿಧ್ಯಮಯವಾದಂತ ಸಜ್ಜೆಯಿಂದ ರೊಟ್ಟಿಯನ್ನ ಮಾಡಬಹುದು ಅಂತ ಹೇಳಿರ್ತಾವ? ಸಜ್ಜೆ ರೊಟ್ಟಿಯನ್ನ ಹೇಳ್ಕೊಡೋದೇ ಬೇಕಾಗಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಬಹಳ ರೀತಿಯಿಂದ ಸಜ್ಜೆ ರೊಟ್ಟಿಗಳನ್ನ ಮಾಡ್ತಾರೆ. ಇದರಲ್ಲಿ ಕೇವಲ ಬರೇ ನೀರು ಉಪ್ಪನ್ನ ಸೇರಿಸ್ಬಿಟ್ಟು ಮಾಮೂಲು ಹೇಗೆ ನಾವು ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿಯನ್ನು ಸಹ ಮಾಡ್ತಾರೆ. ಅದಲ್ಲದೆ ಇನ್ ಹಬ್ಬಗಳಲ್ಲಿ ಮಸಾಲೆ ರೊಟ್ಟಿ ಅಂತಾನು ಸಹ ಮಾಡ್ತಾರೆ, ಅಂದ್ರೆ ಅದ್ರ ಜೊತೆ ಒಂದ್ ಸ್ವಲ್ಪ ಜೀರಿಗೆ ಪುಡಿ, ಬೀಜ ಪುಡಿ ಅಂತ ಏನ್ ಕೊತ್ತಂಬರಿ ಬೀಜದ ಪುಡಿ, ಅಜವಾನ, ಸ್ವಲ್ಪ ಎಳ್ಳು, ಸ್ವಲ್ಪ ಹಸಿಕರ ಅಥವಾ ಕೆಂಪು ಪೇಸ್ಟ್ ಅನ್ನ ಹಾಕಿ ಸಹ ಇದನ್ನ ರೊಟ್ಟಿಯನ್ನ ಮಾಡ್ತಾರೆ. ಇನ್ನ ನಮಗೆ ಎಲ್ರಿಗೂ ಗೊತ್ತು ಕಡುಬು, ಸಜ್ಜೆ ಕಡುಬು. ಸಜ್ಜೆ ಅಂತಂದ್ರೆ ಸಜ್ಜೆ ಕಡುಬನ್ನ ಬಹಳ ಇಷ್ಟಪಟ್ಟು ಒಂದು ಸಾಂಪ್ರದಾಯಿಕ ಆಹಾರನ್ನ ಮಾಡ್ತಾರೆ. ಆದ್ರೆ ಅದನ್ನ ನಾವು ಇದನ್ನ ನೋಡಿದಾಗ ಅದರಲ್ಲಿರುವಂತ ಒಂದು ಅದು ಹಬೆಯಲ್ಲಿ ಮಾಡಿರುವಂತ ಒಂದು ಪದಾರ್ಥ, ಯಾಕೆ ಸಜ್ಜೆ ಹಿಟ್ಟಿಗೆ ನಾವು ಸ್ವಲ್ಪ ಉಪ್ಪು ಮತ್ತೆ ಬಿಸಿನೀರು ಸೇರಿಸಿ ಒಂದು ಹಿಟ್ ಮಾಡ್ಕೊಂಡು ಅದನ್ನ ಒಂದ್ ಸಣ್ಣ ಸಣ್ಣ ಉಂಡೆ ಅಥವಾ ಒಂದ್ ಸಣ್ಣ ಸಣ್ಣ ಒಂದು ಬಿಲ್ಲೆ ರೂಪದಲ್ಲಿ ಅದನ್ನ ಮಾಡ್ಬಿಟ್ಟು ಅದನ್ನ ಹಬೆಯಲ್ಲಿ ಬೇಯಿಸ್ತಾರೆ. ಇದು ಬಹಳ ಉತ್ತಮ ಆಹಾರ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಹಬೆಯಲ್ಲಿ ಬೆಂದಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದ ಒಂದು ಪೋಷಕಾಂಶಗಳ ನಾಶ ಆಗಿರುವಂತ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಇದು ಬಹಳ ಒಂದು ಗರ್ಭಿಣಿಯರಾಯ್ತು, ಮಕ್ಕಳಿಗಾಯ್ತು, ಎಲ್ರಿಗೂ ಸಹ ಇದು ಒಂದು ಸೂಕ್ತ ಆಹಾರ. ಆಮೇಲೆ ಇದು ಹಬೆಯಲ್ಲಿ ಬೆಂದಿರೋದ್ರಿಂದ ಇದು ಸರಳವಾಗಿ ಜೀರ್ಣ ಆಗುತ್ತೆ, ಸರಳವಾಗಿ ಜೀರ್ಣ ಆಗುತ್ತೆ, ಮಕ್ಕಳಿಗಾಗಿರ್ಬೋದು ಯಾರಿಗೆ ಆಗಿರ್ಬೋದು ಇದು ಸರಳವಾಗಿ ಜೀರ್ಣ ಆಗಿರೋದ್ರಿಂದ ಇದು ಒಂದು ನಮ್ಮ ಸಾಂಪ್ರದಾಯಿಕ ಆಹಾರ ಆಗಿದ್ರೂ ಇದು ಒಂದು ಅತ್ಯುತ್ತಮ ಆಹಾರ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ನಾವು ಯಾವುದೇ ಹೆಚ್ಚಾಗಿ ಸಜ್ಜೆಯ ಜೊತೆಗೆ ಪುಂಡಿಯ ಪಲ್ಯ ಮಾಡ್ತಾರೆ. ಇದರ ಕಾಂಬಿನೇಷನ್ ಯಾವುದೇ ಆಗಿರ್ಬೋದು, ಸಿಹಿ ಆಗಿರ್ ಮಾತ್ರ ನಾ ಮಾಡ್ಕೋಬಹುದು ಅಥವಾ ಖಾರದಾಗಿದ್ರು ಇದು ಒಂದು ಉತ್ತಮ ಆಹಾರ. ನಮ್ಮ ಏನು ಒಂದು ಸಾಂಪ್ರದಾಯಿಕ ಆಹಾರದಲ್ಲಿಯೂ ಸಹ ಪದ್ಧತಿಗಳಲ್ಲೂ ಸಹ ಒಂದು ವೈಜ್ಞಾನಿಕ ಕಾರಣಗಳ ಅಡಕವಾಗಿರೋದ್ರಿಂದ ಕೆಲವೊಂದು ಪದಾರ್ಥಗಳನ್ನು ಬಹಳ ಆಹಾರ ಪದ್ಧತಿಗಳು ಉತ್ಕೃಷ್ಟವಾಗಿದೆ ಅಂತಾನೆ ಹೇಳ್ಬೋದು. ಒಳ್ಳೇದು ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಅವರೇ, ಸಜ್ಜೆಯ ಮಹತ್ವ, ಅದರಲ್ಲಿ ಪೋಷಕಾಂಶಗಳು, ಪೋಷಣೆ ಯಾವ ರೀತಿ ಮಾಡತೈತಿ ಅಂತಕ್ಕಂತ ವಿಚಾರ ಹೇಳಿದ್ರಿ. ಕೊನೆಯದಾಗಿ ಸಜ್ಜೆಯನ್ನ ಇತ್ತೀಚೆಗೆ ಬಳಕೆ ಜಾಸ್ತಿ ಆಗ್ತದೆ, ಇಲ್ಲ ಅಂತ ಹೇಳಲ್ಲ, ಬಳಕೆ ಜಾಸ್ತಿ ಆಗ್ತಾ ಇದೆ. ಇನ್ನೂ ಇದ್ರ ಬಳಕೆ ಜಾಸ್ತಿ ಆಗ್ಬೇಕಾಗಿದೆ, ಜೊತೆಗೆ ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಬೇಕಾಗಿದೆ ಜನರಲ್ಲಿ, ಯಾವ ರೀತಿ ಇದು ನಮ್ಮ ಪೋಷಣೆಗೆ ಸಹಕಾರಿಯಾಗಿದೆ ಅಂತಕ್ಕಂತ ತಿಳುವಳಿಕೆ ಬೇಕಾಗಿದೆ. ತಮ್ಮ ಕೊನೆಯ ಸಂದೇಶ ಏನ್ ಕೊಡ್ತೀರಿ ನಮ್ಮ ಕೇಳುವರಿಗೆ? ಸಜ್ಜೆ ಆಗಿರ್ಬೋದು, ಯಾವುದೇ ಕಿರುಧಾನ್ಯಗಳಾಗಿರ್ಬೋದು, ಆ ಸ್ಥಿಮಿತಕ್ಕೆ ಆ ಇದಕ್ಕೆ ಸಹ ಬಳಕೆ ಮಾಡ್ತಾರೆ. ನವಣೆ ಅಂತಂದ್ರೆ ಡಯಾಬಿಟಿಸ್ ನವರು ಅಷ್ಟೇ ಉಪಯೋಗಿಸ್ಬೇಕು, ರಾಗಿ ಅಂದ್ರೆ ಚಿಕ್ಕ ಮಕ್ಕಳು ಅಷ್ಟೇ ಉಪಯೋಗಿಸ್ಬೇಕು, ಟೈಮ್ ಅಲ್ಲಿ ಉಪಯೋಗಿಸ್ಬೇಕು, ಬೇರೆ ಟೈಮ್ ಅಲ್ಲಿ ಬೇಡ. ಇದ್ರ ಬಣ್ಣ ಆಗಿರ್ಬೋದು, ಇದ್ರ ರುಚಿ, ಹೌದು ಇದರಲ್ಲಿ ಸ್ವಲ್ಪ ಸಸ್ಯಜನಕ ರಾಸಾಯನಿಕ ಆಗಿರ್ಬೋದು, ಇದ್ರ ಬಣ್ಣ ಸ್ವಲ್ಪ ಕಪ್ಪು ಅಥವಾ ಇದರ ಒಂದು ಅಕ್ಸೆಪ್ಟಬಿಲಿಟಿ ಅಂದ್ರೆ ಇದರ ಒಂದು ಇಷ್ಟಪಡುವಂತ ಇತ್ತೀಚಿನ ಒಂದು ಜನರೇಷನ್ ಕಡಿಮೆ ಆಗ್ತಾ ಇದೆ. ಕಾರಣ ಅಂತಂದ್ರೆ ಇದರ ಹೆಚ್ಚಾನ ಹೆಚ್ಚು ಬಣ್ಣ ಬಹಳ ಪ್ರಾಮುಖ್ಯತೆ ಪಡ್ತಾ ಇದೆ. ಆರೋಗ್ಯ ದೃಷ್ಟಿ ಅಥವಾ ಪೌಷ್ಟಿಕ ದೃಷ್ಟಿಯನ್ನು ನೋಡಿದಾಗ ಈಗಿನ ಒಂದು ಬದಲಾಗುತ್ತಿರುವ ಹವಾಮಾನಕ್ಕೆ ಇದು ಬಹಳ ಸೂಕ್ತವಾಗಿ ಆಹಾರ ಆಗಿದೆ ಅಂತಾನೆ ಹೇಳ್ಬೋದು. ನಮ್ಮಲ್ಲಿ ಮುಖ್ಯವಾಗಿ ಗೃಹಿಣಿಯರು ಆಹಾರದಲ್ಲಿ, ದಿನನಿತ್ಯ ಆಹಾರದಲ್ಲಿ, ವಾರದಲ್ಲಿ 5 ದಿನಗಳಿಗೆ ಒಂದು ಹೊತ್ತು ಅಥವಾ ಒಂದು ಹೊತ್ತನಾದ್ರೂ ನಾವು ಕಿರುಧಾನ್ಯ ಬಳಕೆಯನ್ನು ಯಾವುದೇ ರೂಪದಲ್ಲಿ, ತಿಂಡಿಯ ರೂಪದಲ್ಲಿ ಆಗಿರ್ಬೋದು ಅಥವಾ ಮಧ್ಯಾಹ್ನದ ಆಹಾರ ರೂಪದಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಕುರುಕುಲು ತಿಂಡಿ, ಸಾಂಪ್ರದಾಯಿಕ ಸಿಹಿ ತಿಂಡಿಗಳನ್ನ ನಾವು ಮಾಡಿ ಮಕ್ಕಳಿಗೆ ನಾವು ಅದನ್ನ ಸಣ್ಣ ಇರೋದ್ರಿಂದಾನೆ ಅದನ್ನ ತಿನ್ಲಿಕ್ಕೆ ನಾವು ಅವರಿಗೆ ಉತ್ತೇಜನ ಕೊಟ್ರೆ ಮುಂದೆ ಬರುವಂತ ರೋಗಗಳಾಗಿರ್ಬೋದು, ಪ್ರಮುಖವಾಗಿ ಇತ್ತೀಚಿನ ಡಯಾಬಿಟಿಸ್, ಹಾರ್ಟ್ ಪ್ರಾಬ್ಲಮ್ಸ್ ಬಹಳ ಕಾಮನ್ ಆಗ್ಬಿಟ್ಟಿದೆ. ಅದರಲ್ಲಿ ಒಬ್ಬರಿಗೆ 100 ಜನಸಂಖ್ಯೆಯಲ್ಲಿ 10 ಮಂದಿಗೆ ಕಾಮನ್ ಆಗಿರುತ್ತೆ. ಅಂತ ರೋಗಗಳನ್ನ ಬರದ್ಗಟ್ಟುವುದನ್ನ ತಡೆಗಟ್ಟಬಹುದು. ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ರೋಗಗಳಾಗಿರ್ಬೋದು, ಸೋಂಕುಗಳು, ಕೊರೋನಾ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದರಲ್ಲಿ ಪ್ರಮುಖವಾಗಿ ಕಂಡು ಬಂದಿದೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದು ದೇಹದಲ್ಲಿ. ಇಂತಹ ಆಹಾರಗಳನ್ನ ನಾವು ಹೆಚ್ಚಿಗೆ ಬಳಕೆ ಮಾಡಿದಾಗ, ಅದು ಸಮತೋಲನವಾಗಿ ಬಳಕೆ ಮಾಡಿದಾಗ ಖಂಡಿತ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಲ್ದೇನೆ ಯಾವುದೇ ಒಂದು ಸೋಂಕುಗಳು ಆಗಿರ್ಬೋದು ಅಥವಾ ಯಾವುದೇ ಹವಾಮಾನ ಬದಲಾವಣೆ ಸಮಸ್ಯೆಗಳನ್ನು ಸಹ ನಾವು ಈಸಿಯಾಗಿ ಎದುರಿಸಬಹುದು, ಮತ್ತೆ ನಮಗೆ ಅದು ತೊಂದರೆ ಆಗ್ಲಾರ್ದಾಗೆ ನೋಡ್ಬೋದು. ಇದು ನಮಗೆ ಅತ್ಯುತ್ತಮ ಆಹಾರ ಅಂತಾನೆ ಹೇಳ್ಬೋದು. ಒಳ್ಳೇದು ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಅವರೇ, ಇದುವರೆಗೂ ಸಜ್ಜೆಯಲ್ಲಿ ಇರ್ತಕ್ಕಂತಹ ಪೋಷಕಾಂಶಗಳು ಮತ್ತು ದೇಹ ಪೋಷಣೆಯಲ್ಲಿ ಅದರ ಪಾತ್ರ ಏನಿದೆ ಅಂತಕ್ಕಂತ ವಿಚಾರವನ್ನ ಸವಿಸ್ತಾರವಾಗಿ ಹೇಳಿದಿರಿ. ನಮ್ಮ ರೈತರಿರ್ಬಹುದು, ಗ್ರಾಮೀಣ ಹೆಣ್ಮಕ್ಳು ಇರ್ಬಹುದು, ಮಕ್ಕಳಿರ್ಬಹುದು, ಎಲ್ಲರೂ ಸಜ್ಜೆಯನ್ನ ದಿನನಿತ್ಯ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಬಳಸಲಿಕ್ಕೆ ಮುಂದೆ ಬಂದ್ರೆ ಖಂಡಿತ ಒಳ್ಳೆಯ ಆರೋಗ್ಯಕರ ಜೀವನವನ್ನ ನಾವು ಮಾಡಲಿಕ್ಕೆ ಅಥವಾ ಸಾಗಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಗ್ರಾಮೀಣ ಪ್ರದೇಶದ ಜನರು, ಎಲ್ಲ ಕೇಳುಗರು ಇದರ ಬಗ್ಗೆ ವಿಚಾರವನ್ನ ಗಮನಿಸಿ ಇದನ್ನ ತಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ದಿನನಿತ್ಯದ ಆಹಾರದಲ್ಲಿ ಸಜ್ಜೆ ಬಳಕೆಯ ಮಹತ್ವ ಮತ್ತು ದೇಹದ ಪೋಷಣೆಯಲ್ಲಿ ಇದರ ಪಾತ್ರ ಕುರಿತು ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರೆ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾಲುತಿ ಅವರು. ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 25-26 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 60-63 ಮತ್ತು ಕನಿಷ್ಠ ಆರ್ದ್ರತೆ 22-24% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಮುನ್ಸೂಚನೆಯ ಪ್ರಕಾರ ಗರಿಷ್ಠ ಉಷ್ಣಾಂಶದಲ್ಲಿ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕಗಳು, ಛತ್ರಿ, ಟೋಪಿ, ಬೂಟುಗಳು ಹಾಗೂ ಚಪ್ಪಲಿಗಳನ್ನು ಕಡ್ಡಾಯವಾಗಿ ಬಳಸಿ. ಸಾಧ್ಯವಾದಷ್ಟು ಮಟ್ಟಿಗೆ ವಿಶೇಷವಾಗಿ ಗರಿಷ್ಠ ತಾಪಮಾನದ ಅವಧಿಯಲ್ಲಿ ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸುವುದು ಉತ್ತಮ. ಮುಖ್ಯವಾಗಿ 10-3 ಗಂಟೆಯವರೆಗೆ ಹೊರಗೆ ಹೋಗದಿರುವುದು ಉತ್ತಮ. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಂಗ್ರಹಿಸಲು ಸೂಕ್ತವಾದಂತಹ ಸಮಯ ಇದಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಹಾಗೂ ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಇನ್ನು ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಅಧಿಕ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕಿನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಟೊಮ್ಯಾಟೊದಲ್ಲಿ ಎಲೆ ಮುಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 4-5 ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 ಮಿಲಿಲೀಟರ್ ಫರ್ಫನೊಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಾವಿನಲ್ಲಿ ಕಾಯಿಗಳನ್ನು ಉದುರಿಸುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನ್ಯಾಪಲಿಕ್ ಅಸೆಟಿಕ್ ಆಸಿಡ್ನ 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. PPR ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಹಗಲಿನಲ್ಲಿ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದನ್ನು ಕಡಿಮೆ ಮಾಡ್ತವೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಕೋಳಿಗಳಿಗೆ ತಂಪಾದ ನೀರು ಯಾವಾಗಲೂ ದೊರಕಿಸಿಕೊಡಬೇಕು ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳನ್ನು ಇರಿಸಬೇಕು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳಿದ್ರಿ. ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿ ರಂಗದಲ್ಲಿ ಕೃಷಿ ಜಮೀನಿನಲ್ಲಿ ಮಳೆ ನೀರಿನ ಕೊಯ್ಲು ವಿಧಾನಗಳು ಮತ್ತು ಅದರ ಮಹತ್ವ ಕುರಿತು ಡಾಕ್ಟರ್ ರಾಜ್ಕುಮಾರ್ ಹಳೆದೊಡ್ಡಿ ಅವರೊಂದಿಗೆ ಸಂದರ್ಶನ ಇದೆ. ಹಾಗೆ ಪೇಟೆ ಧಾರಣೆ ಮತ್ತು ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ನಾಳಿನ ಕೃಷಿ ರಂಗದಲ್ಲಿ ಕೇಳುವಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಈಗ ವಡವಟ್ಟಿ ಗ್ರಾಮದ ಬೆನ್ಕಮ್ಮ ಮತ್ತು ತಂಡದವರಿಂದ ಜನಪದ ಗೀತೆಗಳನ್ನು ಕೇಳಿ. ಗಣೇ ನಿಗುಡ ರೋಗ ಮಾಡೇ ಬಾಗಿನ ತೋಲ ಸೂರ್ಯ ಗುಡಳೆ ಕಾಣ